ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8 7 8 7 0 0 0 0 0 1 4 2 4 2 4 2 ಇರು ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2 ಅಷ್ಟೇ ಸುಲಭ. ಕಾರ್ಯಕ್ರಮ ರೇಗಿಲ ಮಿಡಿತ. ನಾನು ಎಂ ಬಸವರಾಜು, ವಿಜ್ಞಾನಿ, ಬೇಸಾಯಶಾಸ್ತ್ರ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ನಾನು ಈ ದಿನ ಮೇವಿನ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಪಶುಗಳಿಗೆ ಒದಗಿಸುವ ಒಟ್ಟು ಆಹಾರದಲ್ಲಿ 60% to 100% ಭಾಗ ಮೇವಾಗಿರುತ್ತದೆ. ನೀರಾವರಿಗೆ ಅನುಕೂಲತೆ ಇದ್ದಲ್ಲಿ ಮೇವಿನ ಬೆಳೆ ಯೋಜನೆ ಹಾಕಿಕೊಂಡು 1 ಎಕರೆ ಪ್ರದೇಶದಲ್ಲಿ 3-5 ದನಗಳನ್ನು ನಾವು ಸಾಕಣೆ ಮಾಡಬಹುದು. ರೈತರು ಮೇವಿನ ಬೆಳೆಗಳನ್ನು ಪ್ರತ್ಯೇಕವಾಗಿ ಬೆಳೆಯುವುದು ಇತ್ತೀಚಿನ ವರ್ಷಗಳಲ್ಲೇ ಸಾಮಾನ್ಯವಾಗಿ ಅದು ಬಹಳ ಪ್ರಾಮುಖ್ಯತೆಗೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಏಕದಳ ಮೇವಿನ ಬೆಳೆಗಳು ಅಂತಂದಿರುತ್ತೆ. ಅವು ಏಕವಾರ್ಷಿಕ, ಅಂದರೆ ಏಕದಳ ಮಾವಿನಲ್ಲಿ ಏಕವಾರ್ಷಿಕ ಬೆಳೆಗಳು ಮೇವಿನ ಗೋವಿನ ಜೋಳ, ಮೇವಿನ ಜೋಳ ಮತ್ತು ಮೇವಿನ ಸಜ್ಜೆ, ಈ ಒಂದು ಏಕದಳ ಮೇವಿನ ಬೆಳೆಗಳ ಗುಂಪಿಗೆ ಸೇರ್ತವೆ. ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳು ಅಂತಂದರೆ ಹೈಬ್ರಿಡ್ ನೇಪಿಯಾರು, ಗಿನಿ ಹುಲ್ಲು, ರೋಡ್ಸ್ ಹುಲ್ಲು, ಪ್ಯಾರಾ ಹುಲ್ಲು, ಕಾಂಗೋ ಮತ್ತು ಸಿಗ್ನಲ್ ಹುಲ್ಲುಗಳು. ಆಮೇಲೆ ಇತ್ತೀಚೆಗೆ ಕೆಲವು ತಳಿಗಳು ಬಂದಿದೆ, COFS 29, COFS 31 ಅಂತಂದು. ಆಮೇಲೆ ನುಗ್ಗೇನೂ ಇದೆ, ನಾವು ಅದನ್ನು ಟಾಪ್ ಫೀಡಿಂಗ್ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಉಪಯೋಗಿಸ್ಬೋದು. ಮತ್ತು ಚೊಗಚೆ ಅಡಿಕೆ ಗಿಡದಲ್ಲಿ ನೆರಳೂ ಆಗುತ್ತೆ, ಪ್ಲಸ್ಸು ಕುರಿ ಮೇಕೆಗಳಿಗೆ ಒಂದು ಒಳ್ಳೆ ಪ್ರೋಟೀನ್ ಇರತಕ್ಕಂಥ ಒಂದು ಆಹಾರ, ಯಾವುದೇ ಒಂದು ನಂಜು ಬರೋದಿಲ್ಲ. ಮತ್ತು ಹೆಚ್ಚಿನ ಮಾಂಸ ಉತ್ಪತ್ತಿಯಾಗಿ ಕುರಿಗಳ ಒಂದು ತೂಕ ಜಾಸ್ತಿ ಆಗುತ್ತೆ. ಈ ಒಂದು ಚೊಗಚೆಯನ್ನು ನಾವು ಪ್ರತ್ಯೇಕವಾಗಿ ಬೆಳಿಬೋದು ಮತ್ತು ಅಡಿಕೆ ಗಿಡದಲ್ಲಿ ಅಂತರ ಬೆಳೆಯಾಗೂ ಬೆಳಿಬೋದು. ಇದರಿಂದ ನೆರಳೂ ಆಗುತ್ತೆ, ಇದರಲ್ಲಿ ಹೆಚ್ಚಿನ ಒಂದು ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ದ್ವಿದಳ ಧಾನ್ಯದ ಮೇವಿನ ಬೆಳೆಗಳು, ಅದರಲ್ಲಿ ಏಕವಾರ್ಷಿಕ ಮೇವಿನ ಅಲಸಂದೆ ಇರ್ಬೋದು, ಮೇವಿನ ಉರುಳಿ ಇರ್ಬೋದು, ಇವೆಲ್ಲ ದ್ವಿದಳ ಧಾನ್ಯದ ಮೇವಿನ ಗುಂಪುಗಳಿಗೆ ಬರ್ತವೆ. ಬಹುವಾರ್ಷಿಕ ಮೇವಿನ ಬೆಳೆಗಳಿಗೆ ಅದರೊಳಗೆ ಕುದುರೆ ಮೆಂತೆ ಇರ್ಬೋದು, ಸ್ಟೈಲೋಜಾಂಥಸ್ ಇವೆಲ್ಲ ಬರ್ತವೆ, ದ್ವಿದಳ ಮೇವಿನ ಬೆಳೆಗಳ ಗುಂಪಿಗೆ ಸೇರ್ತದೆ. ಮೇವಿನ ಗಿಡ ಮರಗಳು ಅಂತಂದರೆ ಸುಬಾಬುಲ್ಲು, ಕರಿಜಾಲಿ, ಗೊಬ್ಬರದ ಗಿಡ ಮತ್ತು ಇತ್ಯಾದಿಗಳು ಇರ್ತವೆ. ಅದರಲ್ಲಿ ಇತ್ತೀಚೆಗೆ ಅಜೋಲಾ ಅಂತಂದು ಇದು ಒಂದಿದೆ. ಇದು ನೀರಿನ ಮೇಲೆ ಬೆಳೆಯತಕ್ಕಂಥ ಒಂದು ಸಣ್ಣ ಸಣ್ಣ ಗೆರೆಗಳಿಂದ ಎಲೆಗಳಿಂದ ಹೊಂದಿದ ಒಂದು ಜರಿ ಅಥವಾ ಫರ್ನ್ ಜಾತಿಯ ಒಂದು ಸಸ್ಯ. ಭತ್ತದ ಬೆಳೆಯಲ್ಲಿ ಇದನ್ನು ಜೈವಿಕ ಗೊಬ್ಬರವಾಗಿ ಬೆಳೆಸಲಾಗುತ್ತದೆ. ಅಜೋಲ ಸಸ್ಯವು ನೀಲಿ ಹಸಿರು ಪಾಚಿಗೆ ವಾಸಿಸಲು ಸ್ಥಳ ಮತ್ತು ಪೌಷ್ಟಿಕಾಂಶ ಒದಗಿಸುತ್ತದೆ. ನೀರು ಹಸಿರು ಪಾಚಿಯು ವಾಯುವಿನಲ್ಲಿರುವ ಸಾರಜನಕವನ್ನು ಸಸ್ಯಕ್ಕೆ ಒದಗಿಸಿ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದನ್ನು ವಿಯೆಟ್ನಾಂ ಮತ್ತು ಚೀನಾ ದೇಶಗಳಲ್ಲಿ ಹಸಿರು ಗೊಬ್ಬರವಾಗಿ ವ್ಯಾಪಕವಾಗಿ ಬಳಸುತ್ತಿದ್ದಾರೆ. ಇದರ ಕಾಂಡ ಮತ್ತು ಎಲೆಗಳು ತೀರಾ ಚಿಕ್ಕದಾಗಿದ್ದರೂ ಒಂದರ ಮೇಲೊಂದು ಜೋಡಿಸಿದ್ದಂತಿರುತ್ತದೆ. ಇದನ್ನು ಸಾಕು ಪ್ರಾಣಿಗಳಾದ ಎಮ್ಮೆ, ಹಸು ಮತ್ತು ಕುರಿಗಳ ಮೇವಿನ ಜೊತೆಗೆ ಬೆರೆಸಿಕೊಡುವುದರಿಂದ ಹಾಲು ಉತ್ಪಾದನೆಯನ್ನು ಹೆಚ್ಚಿಸಬಹುದಾಗಿದೆ. ಕೋಳಿ ಮತ್ತು ಮೀನು ಸಾಕಾಣಿಕೆಯಲ್ಲಿ ಕೂಡ ಬಳಸಿ ಅಧಿಕ ಇಳುವರಿಯನ್ನು ಪಡೆಯಬಹುದು. ಇದನ್ನು ತಯಾರಿಸುವ ವಿಧಾನ ಅಂತಂದರೆ, ಆರೋಗ್ಯವಾಗಿ ಬೆಳೆದ ಅಜೋಲವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಮನೆಗೆ ತಂದು ಸ್ವಚ್ಛವಾದ ನೀರಿನಲ್ಲಿ 2 ದಿನದವರೆಗೆ ಇಡಬೇಕು. ತಂದ ತಕ್ಷಣ ನೀರಿನ ಮೇಲೆ 1 ಕಿಲೋಗ್ರಾಂ ಅಜೋಲ ಅಲ್ಲಲ್ಲಿ ಬಿಡಬೇಕು. ಒಂದು ನಾವೇನು ಅಜೋಲ ತೊಗೊಂಬರ್ತೀವೋ ಅದನ್ನು 1 ಕಿಲೋಗ್ರಾಂನಷ್ಟು ಅಜೋಲನ ಅಲ್ಲಿ ಬಿಡಬೇಕು. ಸ್ವಲ್ಪ ನೆರಳು ಇರುವ ಜಾಗದಲ್ಲಿ 10 ಅಡಿ ಉದ್ದ, 5 ಅಡಿ ಅಗಲ ಮತ್ತು 1 ಅಡಿ ಆಳದ ಗುಂಡಿಯನ್ನು ತೆಗೆಯಬೇಕು. ಸ್ಥಳದ ಅನುಕೂಲತೆ ತಕ್ಕಂತೆ ನೆಲವನ್ನು ಸಮ ಮಾಡಿ ನಂತರ 150-200 GSM ಪ್ಲಾಸ್ಟಿಕ್ ಹಾಳೆಯನ್ನು ಗುಂಡಿಯ ಆಕಾರದಲ್ಲಿ ಮುದುಡದಂತೆ ಹಾಕಬೇಕು. ನಂತರ 15-20 ಕಿಲೋಗ್ರಾಂ ಸೋಸಿದ ಫಲವತ್ತಾದ ಮಣ್ಣು, 15 ಕಿಲೋಗ್ರಾಂ ಎರೆಹುಳುವಿನ ಗೊಬ್ಬರದೊಂದಿಗೆ ಮಿಶ್ರ ಮಾಡಿಕೊಂಡು ನಂತರ ಕೊಟ್ಟಿಗೆಯಲ್ಲಿ ಸಮನಾಗಿ ಹರಡಬೇಕು. ಇನ್ನು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ನನ್ನ ಮೊಬೈಲ್ ಸಂಖ್ಯೆ 9148897942. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಸಮಗ್ರ ಕೃಷಿ ಅಳವಡಿಕೆಯಿಂದ ಆಗುವ ಅನುಕೂಲಗಳ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಂಧುವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಂಧುವರೇ, ತಾವು ಈಗಾಗಲೇ ಕೇಳಿರ್ತೀರಿ ಸಾಕಷ್ಟು ರೈತರು, ಸಾಕಷ್ಟು ವಿಜ್ಞಾನಿಗಳು, ಸಾಕಷ್ಟು ಅಧಿಕಾರಿಗಳು ಹೇಳ್ತಿರ್ತಾರೆ ನೀವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತಂತೇಳಿ. ಈ ಸಮಗ್ರ ಕೃಷಿ ಪದ್ಧತಿ ಅಂದರೆ ಏನು, ಅಂದರೆ ಇದು ಯಾಕೆ ನಾವು ಅದನ್ನು ಅಳವಡಿಸ್ಕೊಳ್ಬೇಕು ಮತ್ತು ಅದರ ಅಗತ್ಯತೆ ನಮಗೆ ಇದೆಯಾ ಮತ್ತು ಅದರಿಂದ ಏನು ಉಪಯೋಗ ಇದೆ ಸಮಗ್ರ ಕೃಷಿ ಪದ್ಧತಿಯನ್ನು ಯಾವ ರೀತಿ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಮಾಡಿಕೊಡ್ತಿದ್ದಾರೆ. ದಾವಣಗೆರೆಯ ICAR ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಟಿ ಎನ್ ದೇವರಾಜ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ನಾವು ಸಾಕಷ್ಟು ಕಡೆ ಕೇಳ್ತಿರ್ತೀವಿ ಸಮಗ್ರ ಕೃಷಿ ಪದ್ಧತಿ ಮಾಡಬೇಕು, ಸಮಗ್ರ ಕೃಷಿ ಪದ್ಧತಿ ಮಾಡಬೇಕು ಅಂತ ನಮ್ಮ ಸರ್ಕಾರನೂ ಹೇಳುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ರೈತರ ಆದಾಯ ದ್ವಿಗುಣಗೊಳಿಸಬೇಕಂದ್ರೆ ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತುಗಳು ಕೇಳ್ಬರ್ತಿದ್ದಾವೆ. ಈ ಸಮಗ್ರ ಕೃಷಿ ಪದ್ಧತಿಯ ಒಂದು ಅಗತ್ಯತೆ ನಮಗೆ ಇದೆಯಾ? ಸರ್, ಸಮಗ್ರ ಕೃಷಿ ಪದ್ಧತಿ ಪ್ರಸ್ತುತ ಸನ್ನಿವೇಶಕ್ಕೆ ಅತ್ಯಂತ ಅಗತ್ಯವಾದ್ದು ಅಂತೇಳಿ ನಾನು ನಂಬಿದ್ದೇನೆ. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಏಕ ಬೆಳೆ ಪದ್ಧತಿಯನ್ನು ಮಾಡಿದಾಗ ಅನೇಕ ಸಮಸ್ಯೆಗಳು ಉದ್ಭವಿಸ್ತವೆ. ಈಗೇನಾದರೂ ಎಲ್ಲರೂ ಮೆಕ್ಕೆಜೋಳನ ಹಾಕಿದಾಗ ಕಳೆದ ಕೆಲವು ವರ್ಷಗಳಿಂದ ನೀವು ನೋಡಿದಿರಿ, ಲದ್ದಿ ಹುಳದ ಬಾಧೆ ಬಂದಾಗ ಎಲ್ಲ ಹೊಲಗಳಲ್ಲೂ ಲದ್ದಿ ಹುಳದ ಬಾಧೆ ಒಮ್ಮೆಲೆ ಶುರುವಾಯಿತು. ಆವಾಗ ಅದನ್ನು ನಿಯಂತ್ರಣ ಮಾಡೋದು, ಹತೋಟಿ ಮಾಡೋದು ತುಂಬ ಕಷ್ಟ ಕೆಲಸವಾಗ್ತದೆ. ಈ ರೀತಿ ಬೆಳೆಗಳಲ್ಲಿ ವೈವಿಧ್ಯಮಯತೆ ಇದ್ದರೆ ಆವಾಗ ಈ ಕೀಟ ರೋಗ ಬಾಧೆಗಳದ್ದು ಒಂದು ಹತೋಟಿಯಲ್ಲಿರ್ತದೆ, ನಿಯಂತ್ರಣ ಕ್ರಮಗಳನ್ನ ಬಹಳ ಸುಲಭವಾಗಿ ಕೈಗೊಳ್ಳಬಹುದು. ಇದು ಮೊದಲ ಉಪಯೋಗ ಸರ್. ಅದರ ಜೊತೆಗೆ ಇರುವಂತಹ ಸಂಪನ್ಮೂಲಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಸಮಗ್ರ ಕೃಷಿಯಲ್ಲಿ ನಮಗೆ ಸಾಧ್ಯವಾಗ್ತದೆ. ಸಮಗ್ರ ಕೃಷಿಯಲ್ಲಿ ಒಂದು ಕೃಷಿಯ ಉತ್ಪನ್ನ ಅಂದರೆ ಔಟ್ಪುಟ್ ಅಂತ ಏನು ಹೇಳ್ತೀವಿ, ಅದು ಇನ್ನೊಂದು ಕೃಷಿಯ ಇನ್ಪುಟ್ ಆಗುತ್ತೆ. ಅದು ಅಲ್ಲಿಗೆ ಒಳಸುರಿಯಾಗಿ ಬಳಸ್ಕೊಳ್ಬೋದು, ಅಥವಾ ಅದರಲ್ಲಿ ಬರುವಂಥ ಉಪ ಉತ್ಪನ್ನ ಏನಿದೆ ಅದನ್ನು ನಾವು ಮೂಲ ಉತ್ಪನ್ನವಾಗಿ ಇನ್ನೊಂದು ಕೃಷಿಯ ವಿಷಯಕ್ಕೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬಳಸ್ಕೊಳ್ಬೋದು. ಹಾಗೆ ಒಂದಕ್ಕೊಂದಕ್ಕೆ ಲಿಂಕ್ ಮಾಡಿ, ಅಂದರೆ ಒಂದಕ್ಕೊಂದಕ್ಕೆ ಜೋಡಣೆ ಮಾಡಿದಾಗ ಹಲವಾರು ಕೃಷಿ ವಿಧಾನಗಳನ್ನು, ಕೃಷಿ ವಿಚಾರಗಳನ್ನು ಒಂದೇ ಒಂದು ಜಮೀನ ಇರ್ಬೋದು, ಜಮೀನು ಪ್ರದೇಶ ಇರ್ಬೋದು, ಅದು ಒಂದು ಎಕರೆ ಅಂತಲೇ ಇಲ್ಲ ಅಥವಾ ಅದಕ್ಕೆ ನಿರ್ದಿಷ್ಟ ಪ್ರದೇಶ ಅಂತೇನಿಲ್ಲ, ಒಂದು ಎಕರೆಯಿಂದ ಹಿಡಿದು ಹಲವಾರು ಎಕರೆಗಳವರೆಗೂ ವಿಸ್ತರಣೆಯನ್ನು ಮಾಡ್ಕೊಳ್ಳೋಕ್ಕೆ ಸಮಗ್ರ ಕೃಷಿಯ ಪದ್ಧತಿಗಳಲ್ಲಿ ಸಾಧ್ಯತೆ ಇದೆ. ಸೊ ಒಬ್ಬ ರೈತ ಈ ರೀತಿ ಹಲವು ಕೃಷಿ ವಿಧಾನಗಳನ್ನು ತನ್ನ ಒಂದು ಜಮೀನಲ್ಲಿ ಅನುಸರಿಸಿದಾಗ, ಅದು ಕೃಷಿ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಅಂದರೆ ಪಶುಸಂಗೋಪನೆ ಕೂಡ ಇರ್ಬೋದು, ಮತ್ಸ್ಯ ಸಂಗೋಪನೆ ಇರ್ಬೋದು, ಹೀಗೆ ಹಲವು ಉದ್ಯಮಗಳನ್ನು ಕೃಷಿ ಪದ್ಧತಿಗಳನ್ನು ಒಂದೇ ಕಡೆ ಬಳಸ್ಕೊಳ್ತಾ ಬೆಳೆಸ್ತಾ ಅದನ್ನು ತನ್ನ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ, ಜೊತೆಗೆ ಮಾರುಕಟ್ಟೆಗೆ ಬೇಕಾಗಿರುವಂಥ ಆಹಾರ ವಸ್ತುಗಳಿರ್ಬೋದು ಅಥವಾ ಇತರೆ ಉತ್ಪನ್ನಗಳನ್ನು ಒದಗಿಸ್ಕೊಡುವಂಥ ಏನು ಪ್ರಕ್ರಿಯೆ ಇದೆ ನಮ್ಮ ಕೃಷಿ ಕ್ಷೇತ್ರದಿಂದ, ಅದನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಮಾರುಕಟ್ಟೆ ಸಂಕಷ್ಟವನ್ನು ನಿರ್ವಹಣೆ ಮಾಡಲಿಕ್ಕೆ, ಎದುರಿಸಲಿಕ್ಕೆ ಸಮಗ್ರ ಕೃಷಿ ಪದ್ಧತಿ ಅತ್ಯಂತ ಪರಿಣಾಮಕಾರಿಯಾದು ಅಂತ ನಾನು ನಂಬಿದ್ದೇನೆ. ಹಾಗೆ ಒಂದು ಬೆಳೆಯ ಬೆಲೆ ಕಡಿಮೆ ಆಯಿತು ಅಂದರೆ ಇನ್ನೊಂದು ಬೆಳೆಯಲ್ಲಿ ಆ ಬೆಲೆಯನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದು ನಮಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮಾತ್ರ. ಒಂದು ತರಕಾರಿ ಬೆಳೆ ಇರ್ಬೋದು, ಹಣ್ಣಿನ ಬೆಳೆ ಇರ್ಬೋದು, ಹೀಗೆ ಹಲವಾರು ರೀತಿಯ ಅಡ್ವಾಂಟೇಜಸ್ ಅಂತ ಏನು ಹೇಳ್ತೀವಿ, ಸುಲಭ ಉಪಾಯಗಳನ್ನು ನಮ್ಮ ಕೃಷಿ, ಈ ಸಮಗ್ರ ಕೃಷಿ ಪದ್ಧತಿ ರೈತರಿಗೆ ಕೊಡ್ತದೆ. ಸರಿ, ಸಮಗ್ರ ಕೃಷಿ ಪದ್ಧತಿ ನಮ್ಮ ರೈತರಿಗೆ ಯಾವ ರೀತಿ ಅನಿವಾರ್ಯ ಅಂತ ಹೇಳ್ತೀರಾ? ನಮ್ಮ ಕೃಷಿ ಈಗ ನಿಮ್ಗೆ ನೋಡಿದಾಗೆ ಕೃಷಿ ಭೂಮಿ ಪ್ರತಿ ದಿನಕ್ಕೂ ಕುಸಿತಾ ಇದೆ. ಕೃಷಿ ಭೂಮಿಯನ್ನು ಬೇರೆ ಬೇರೆಯ ಕ್ಷೇತ್ರಗಳಿಗೆ ಬಳಸ್ಕೊಳ್ಳೋದ್ರಿಂದ ಕೃಷಿ ಭೂಮಿ ನಿಧಾನಕ್ಕೆ ಕರಗ್ತಾ ಇದೆ. ಆದರೆ ತದ್ವಿರುದ್ಧವಾಗಿ ಮತ್ತು ದ್ವಂದ್ವ ನೋಡಿ, ಇದು ಹೆಚ್ಚು ಜನಸಂಖ್ಯೆ ಆಗ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯುಳ್ಳ ದೇಶ ನಮ್ಮ ಭಾರತ ಅಂತ ಆಗ್ತದೆ. ಚೈನಾ ದೇಶವನ್ನು ಹಿಂದಿಕ್ಕಿ ಪ್ರಥಮ ಸ್ಥಾನದಲ್ಲಿ ನಾವು ಸದ್ಯದಲ್ಲೇ ನಿಲ್ಲಲಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತದ ಭೂಪ್ರದೇಶ ಇರ್ಬೋದು ಅಥವಾ ವಿಶ್ವದೆಲ್ಲೆಡೆ ಈ ಸಮಸ್ಯೆ ಕಂಡುಬರ್ತಾ ಇದೆ. ವಿಶ್ವದ ಜನಸಂಖ್ಯೆ ಇನ್ನು ಕೆಲವೇ ವರ್ಷಗಳಲ್ಲಿ, ಇನ್ನು 30 ವರ್ಷಗಳಲ್ಲಿ 9 ಬಿಲಿಯನ್ ಆಗಲಿದೆ. ನಾವು ಆ ಟೈಮಿಗೆ 1.6 ಬಿಲಿಯನ್ ಆಗಲಿದ್ದೇವೆ ಅಂತೇಳಿ ಒಂದು ಎಸ್ಟಿಮೇಟ್ ಪ್ರಕಾರ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಇದು ಸತ್ಯ ಆಗಲಿಕ್ಕೆ ಯಾವುದೇ ರೀತಿಯ ಇದಿಲ್ಲ, ಅಡಚಣೆ ಇಲ್ಲ, ಅಂದರೆ ಅದರ ಬಗ್ಗೆ ಸಂದೇಹನೇ ಇಲ್ಲ, ಅದು ಖಂಡಿತವಾಗಲೂ ಸತ್ಯ ಆಗುತ್ತೆ. ಯಾಕೆಂದರೆ ಬೆಳೀತಿರುವಂಥ ಜನಸಂಖ್ಯೆ ಆಗಿದೆ, ಹೆಚ್ಚುತ್ತಿರುವಂಥ ವಿಜ್ಞಾನ ಮತ್ತು ತಂತ್ರಜ್ಞಾನದ ಉಪಯೋಗಗಳು, ಇವುಗಳಿಂದಾಗಿ ಆರೋಗ್ಯದ ವಿಚಾರಗಳು ಸಹ ನಮಗೆ ನಿರ್ವಹಣೆ ಕೂಡ ಚೆನ್ನಾಗಾಗೋದ್ರಿಂದ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಜನಸಂಖ್ಯೆ ಅನ್ನೋದು ಅತ್ಯಂತ ದೊಡ್ಡ ಸವಾಲು ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ ಕೃಷಿ ಕ್ಷೇತ್ರಕ್ಕೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಕೃಷಿ ಭೂಮಿ ಕಡಿಮೆ ಆಗ್ತಿದ್ದು, ಕೃಷಿ ಅವಲಂಬಿತ ಜನಸಂಖ್ಯೆ ಜಾಸ್ತಿ ಆಗ್ತಿರೋದು. ಕೃಷಿ ಅವಲಂಬಿತ ಅಂದರೆ ಇಡೀ ಪ್ರಪಂಚದ ಜನಸಂಖ್ಯೆ ಕೃಷಿಗೆ ಅವಲಂಬಿತವಾಗಿರುವಂಥದ್ದು ನಾನು ಆ ಒಂದು ತರ್ಕದಲ್ಲಿ ಹೇಳ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೈತನಿಗೆ ಬರುವ ಕೃಷಿ ಭೂಮಿ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏಕ ಬೆಳೆ ಪದ್ಧತಿಗೆ ಹೋದಾಗ ಮಾರುಕಟ್ಟೆಯ ದ್ವಂದ್ವಗಳೇನಿದೆ, ಮಾರುಕಟ್ಟೆಯ ಏರಿಳಿತಗಳೇನಿದೆ, ಅದನ್ನು ಸಣ್ಣ ಕೃಷಿಕರು, ಅತಿ ಸಣ್ಣ ಕೃಷಿಕರು ಅಥವಾ ಮಧ್ಯಮ ವರ್ಗದ ಕೃಷಿಕರು ಸಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ದೊಡ್ಡ ರೈತರು ಸಹ ಸಮಸ್ಯೆಗಳು ಸಿಗಾಕೊಳ್ತಾರೆ ಏಕ ಬೆಳೆ ಬೆಳೆದಾಗ. ಸಾಮಾನ್ಯವಾಗಿ ದೊಡ್ಡ ರೈತರು ಒಂದೇ ಬೆಳೆಯನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಬೆಳೆಗಳಿಗೆ ಅವರು ಆಸ್ಪದವನ್ನು ಕೊಡ್ತಾ ಇರ್ತಾರೆ. ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ದಾವಣಗೆರೆ ಇರ್ಬೋದು ಅಥವಾ ಸುತ್ತಮುತ್ತಲಿನ ಜಿಲ್ಲೆಯ ರೈತರುಗಳು ಬಂದಾಗ ನಾವು ಅವರಿಗೆ ಸಾಮಾನ್ಯವಾಗಿ ಹೇಳೋದು, ದಯವಿಟ್ಟು ಒಂದಕ್ಕಿಂತ ಹೆಚ್ಚು ಕೃಷಿ ಪದ್ಧತಿಗಳನ್ನು ನಿಮ್ಮ ಜಮೀನಲ್ಲಿ ಇರೋಂಗೆ ನೋಡ್ಕೊಳ್ಳಿ, ಒಂದು ನಿಮಗೆ ಕಡಿಮೆ ಬೆಲೆ ತಂದುಕೊಟ್ರೆ ಇನ್ನೊಂದು ಹೆಚ್ಚಿನ ಬೆಲೆ ತಂದುಕೊಟ್ಟು ಸರಿದೂಗಿಸುವ ರೀತಿಯಲ್ಲಿ ನಿಮಗೆ ಅನುಕೂಲ ಆಗ್ತದೆ ಅಂತ. ಈ ದೃಷ್ಟಿಕೋನದಲ್ಲಿ ನೋಡಿದಾಗ ಅದರಲ್ಲೂ ಅತ್ಯಂತ ಹೆಚ್ಚು ಅತಿ ಸಣ್ಣ ರೈತರ ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿದೆ, ನಮ್ಮ ರಾಜ್ಯದಲ್ಲಿದೆ, ಹಾಗೆ ನಮ್ಮ ದೇಶದಲ್ಲಿದೆ. ಇಡೀ ಪ್ರಪಂಚದ ಬೇರೆ ಕೃಷಿ ಭಾಗಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದ ಕೃಷಿಕರು ಇಟ್ಕೊಳ್ಳುವಂಥ ಜಮೀನುಗಳು ತುಂಬ ಸಣ್ಣ ಇರೋದ್ರಿಂದ ಸಮಗ್ರ ಕೃಷಿ ಪದ್ಧತಿ ಅಂಥ ಸಣ್ಣ ಜಮೀನುಗಳಿಗೆ ತುಂಬ ಅನುಕೂಲ ಆಗುತ್ತೆ. ಪರಿಶ್ರಮ ಪಟ್ಟು ದುಡಿಯುವ ಯಾವುದೇ ರೈತ ಕುಟುಂಬಕ್ಕೆ ಸಮಗ್ರ ಕೃಷಿ ಪದ್ಧತಿ ಅತ್ಯಂತ ಉಪಯುಕ್ತ ಅನ್ನೋದನ್ನು ಯಾವುದೇ ಸಂದೇಹವಿಲ್ಲದೆ ನಾನು ಎಲ್ಲಿ ಬೇಕಾದರೂ ಹೇಳಲಿಕ್ಕೆ ನಾನು ತಯಾರಿದ್ದೇನೆ ಸರ್. ಸರಿ, ಸದ್ಯದ ಒಂದು ಸಂದರ್ಭದಲ್ಲಿ ಈ ಸಮಗ್ರ ಕೃಷಿ ಪದ್ಧತಿಯ ಒಂದು ಪ್ರಸ್ತುತತೆ ಅಂದರೆ ನಮಗೆ ಎಷ್ಟು ಪ್ರಸ್ತುತ ಅಂತ ಅದರ ಬಗ್ಗೆ ಹೇಳಿ ಸರ್. ನಿಮ್ಮ ಹಿಂದಿನ ಪ್ರಶ್ನೆಗೆ ಉತ್ತರ ಹೇಳುವಾಗ ಸರ್, ನಮ್ಮ ಭಾರತ ದೇಶದಂಥ ದೇಶಕ್ಕೆ ಅತ್ಯಂತ ಹೆಚ್ಚು ಅತಿ ಸಣ್ಣ ರೈತರು ಇರುವಂಥ ದೇಶ, ದಿನದಿನಕ್ಕೆ ಕಡಿಮೆ ಆಗ್ತಿರುವಂಥ ಭೂಪ್ರದೇಶ, ಕೃಷಿಗೆ ಅಗತ್ಯವಾಗಿರುವಂಥದ್ದು. ಇಂಥ ಸನ್ನಿವೇಶದಲ್ಲಿ ರೈತರು ತುಂಬ ಸಂಕಷ್ಟಕ್ಕೀಡಾಗ್ತಾರೆ ಸರ್. ಈ ಸಂದರ್ಭವನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ರೈತರಿಗೆ ಒಂದಲ್ಲ ಒಂದಕ್ಕಿಂತ ಹೆಚ್ಚು ಕೃಷಿ ಪದ್ಧತಿಗಳನ್ನು, ಅದರಲ್ಲೂ ಮಳೆ ಆಧಾರಿತ ಕೃಷಿಕರೇ ಹೆಚ್ಚಾಗಿರುವಂಥ ನಮ್ಮ ಭಾರತದಲ್ಲಿ, ಮತ್ತು ಒಂದು ಕಡೆ ಅಬ್ರಹಾಂ ಲಿಂಕನ್ ಹೇಳ್ತಾರೆ ಸರ್, ತುಂಡು ಭೂಮಿಯಿಂದ ನಾವು ನಮ್ಮ ಭವಿಷ್ಯದ ನೆಮ್ಮದಿಯನ್ನು ಹುಡುಕಾಡೋದು ಅತ್ಯಂತ ದೊಡ್ಡ ಕಲೆ ಆಗತ್ತೆ ಅಂಥೇಳಿ ಅವರು ನೂರಾರು ವರ್ಷಗಳ ಹಿಂದೆನೇ ಈ ಮಾತನ್ನು ಹೇಳಿದರು. ಅಂದರೆ ಮನುಷ್ಯನ ಭವಿಷ್ಯ ನೆಮ್ಮದಿ ಅಲ್ಟಿಮೇಟ್ಲಿ ನಮಗೆ ಕೊನೆಗೆ ಸಿಗೋದು ಭೂಮಿಯಿಂದ. ಅದರಲ್ಲೂ ಎಲ್ಲರಿಗೂ ಹೆಚ್ಚು ಭೂಮಿ ಇರೋಕ್ಕೆ ಸಾಧ್ಯವೇ ಆಗೋದಿಲ್ಲ ಸರ್, ಏಕೆಂದರೆ ಅದು ದಿನಕ್ಕೆ ಭೂಮಿ ಕಡಿಮೆ ಆಗ್ತಾ ಹೋಗುತ್ತೆ. ಇರುವುದು ಒಂದೇ ಭೂಮಿ. ಈ ಭೂಮಿಯನ್ನು ಇರುವಂಥ ಜನಸಂಖ್ಯೆಗೆ ಹೇಗೆ ನಾವು ಪರಿಣಾಮಕಾರಿಯಾಗಿ ಬಳಸ್ಕೊಂಡು ಎಲ್ರಿಗೂ ಮೂರು ಹೊತ್ತು ಊಟ ಸಿಗುವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದು ಭಾಳ ದೊಡ್ಡ ಸವಾಲಿನ ವಿಚಾರ ಆಗಿದೆ. ದಿನಕ್ಕೆ ಈ ಸವಾಲು ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಸೊ ನಮ್ಮ ಯಾವುದೇ ವಿಜ್ಞಾನ ತಂತ್ರಜ್ಞಾನ ಎಷ್ಟು ಏನು ಪರಿಣಾಮಕಾರಿಯಾಗಿದ್ರು ಸಾಲದುನು ಅನ್ನೋ ಮಟ್ಟದಲ್ಲಿ ಈ ಸವಾಲು ಬೆಳೀತಾ ಇದೆ. ಅಷ್ಟು ಬೃಹತ್ತಾದಂಥ ಒಂದು ಸವಾಲನ್ನು ನಾವು ಎದುರಿಸ್ತಾ ಇದ್ದೇವೆ ಸರ್. ಆ ದೃಷ್ಟಿಕೋನದಲ್ಲಿ ಕೃಷಿಗೆ ಪೂರಕವಾಗಿರುವಂಥ, ಕೃಷಿಗೆ ಸಂಬಂಧಿತವಾಗಿರುವಂಥ ಯಾವುದೇ ವ್ಯಕ್ತಿ ಇರ್ಬೋದು, ಅದು ವಿಜ್ಞಾನಿಗಳಿರ್ಬೋದು, ಸರ್ಕಾರ ಇರ್ಬೋದು, ಮತ್ತು ಅಧಿಕಾರಿಗಳಿರ್ಬೋದು, ಮತ್ತು ರೈತರು, ಈ ಎಲ್ಲ ಏನು ವಿವಿಧ ಫ್ಯಾಕ್ಟರ್ಸ್ ಅಂದರೆ ಅಂಶಗಳು ಏನಿದೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಈಗ ಈ ಸಮಗ್ರ ಕೃಷಿಯ ಯಶಸ್ಸನ್ನು ಅಲ್ಲಲ್ಲಿ ನಾವು ನೋಡ್ತಾ ಇರೋದ್ರಿಂದ ಇದು ಖಂಡಿತವಾಗ್ಲೂ ಪ್ರತಿಯೊಬ್ಬ ರೈತರಿಗೂ ಉಪಯುಕ್ತವಾಗಿ ಬರುತ್ತೆ ಅಂಥೇಳಿ ಅನ್ನಿಸ್ತಾ ಇದೆ. ಪ್ರಸ್ತುತ ನೀವು ಏನು ಕೇಳ್ತಾ ಇದ್ದೀರಿ ಸರ್, ಇವಾಗ ನಮ್ಮ ಭೂಪ್ರದೇಶದಲ್ಲಿ ಮಳೆ ಆಧಾರಿತವಾಗಿ ಹೆಚ್ಚು ಕೃಷಿಯನ್ನು ಮಾಡ್ತಿರುವಂಥ ರೈತರು ಈಗ ಕೃಷಿ ಬೆಳೆಗಳ ಜೊತೆಗೆ ಕೃಷಿಯಲ್ಲಿಯೂ ಸಹ ವೈವಿಧ್ಯಮಯ ರೀತಿಯ ಬೆಳೆಗಳನ್ನು ಬೆಳ್ಕೊಂಡಾಗ, ಅದು ಅಂದರೆ ನಮ್ಮ ಪೂರ್ವಜರು ಮಾಡ್ತಿದ್ದಂಥ ಸಾಂಪ್ರದಾಯಿಕ ಕೃಷಿಯನ್ನು ಗಮನಿಸ್ಕೊಂಡಾಗ ಋತುಮಾನಕ್ಕೆ ತಕ್ಕಂಗೆ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಬೀಜಗಳನ್ನು ಬಿತ್ತನೆ ಮಾಡಿ ಗೆಲ್ತಾ ಇದ್ರು ಕೃಷಿಯಲ್ಲಿ. ಅದು ತಿನ್ನುವಂಥ ಧಾನ್ಯಗಳಿರ್ಬೋದು, ಅದಾದಮೇಲೆ ಎಣ್ಣೆ ಕಾಳುಗಳು, ಆಮೇಲೆ ಈ ಪಲ್ಸಸ್ ಅಂತ ಏನು ಹೇಳ್ತೀವಿ ಕಾಳು ಬೆಳೆಗಳು, ಇವುಗಳ ದ್ವಿದಳ ಧಾನ್ಯ ಬೆಳೆಗಳನ್ನ, ಇವುಗಳನ್ನು ಪರಿಣಾಮಕಾರಿಯಾಗಿ ಹಾಕ್ಕೊಳ್ತಾ ಇದ್ರು ಆ ಋತುಮಾನಕ್ಕೆ ತಕ್ಕಾಗೆ. ಅವಾಗ ಅವರಿಗೆ ಮನೆಗೆ ಊಟಕ್ಕೆ ಅಗತ್ಯವಿರೋದು ಮಾರಾಟ ವಾಸ್ ಅ ಸೆಕೆಂಡ್ರಿ ಸರ್, ಅದು ನಂತರದ್ದು. ಮೊದಲು ತಮ್ಮ ಊಟಕ್ಕೆ ಬೇಕಾಗಿರುವಂಥದನ್ನ ಬೆಳೆಯೋದೇ ಕೃಷಿಯ ಮೂಲ ಉದ್ದೇಶ ಆಗಿತ್ತು. ಸೊ ಆ ಒಂದು ದೃಷ್ಟಿಕೋನನ ನಾವು ಮರೆಯೋಂಗಿಲ್ಲ ಸರ್. ಈಗ ಗಾಂಧೀಜಿಯವರು ಕೂಡ ಹಿಂದ್ ಸ್ವರಾಜ್ಯ ಬುಕ್ಕಲ್ಲಿ ಈ ಮಾತನ್ನು ಹೇಳ್ತಾರೆ. ಅವರು ಕ್ಲೈಮೇಟ್ ಚೇಂಜ್ ಬಗ್ಗೆನೂ ಆ ಒಂದು 100 ವರ್ಷದಿಂದನೇ ಮಾತಾಡಿದರು. 1909 ಪಬ್ಲಿಷ್ ಆದಂಥ ಹಿಂದ್ ಸ್ವರಾಜ್ಯಲ್ಲಿ ಈ ಮಾತನ್ನು ಅವರು ಜ್ಞಾಪಿಸ್ಕೊಳ್ತಾರೆ. ಕೃಷಿ ಅನ್ನೋದು ಅತ್ಯಂತ ಅನಿವಾರ್ಯ ಮತ್ತು ಅಗತ್ಯವಾದಂಥ ವಿಚಾರ ನಮ್ಮ ದೇಶಕ್ಕಾಗಿ ಉಳಿತದೆ. ಇದನ್ನು ನಾವು ಯಾವತ್ತೂ ಕಡೆಗಣಿಸಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ಮತ್ತು ಇದು ಮುಂದಿನ ದಿನಗಳಲ್ಲಿ ನಮ್ಮ ಜಗತ್ತು ಹೋಗ್ತಾ ಇರುವಂಥ ದಿಕ್ಕನ್ನು ನೋಡಿದ್ರೆ ಭಾರತ ತುಂಬ ಮುಖ್ಯವಾದಂಥ ದಿಕ್ಸೂಚಿ ತೋರಿಸುವಂಥ ದೇಶವಾಗಿ ಉಳಿತದೆ. ಏಕೆಂದರೆ ನಮಗಿರುವಂಥ ಫಲವತ್ತಾದಂಥ ಭೂಪ್ರದೇಶ, ಕೃಷಿಗೆ ಅನುಕೂಲವಾಗಿರುವಂಥ ಹವಾಗುಣ ವಾಯುಗುಣಗಳು, ಮತ್ತು ಕೃಷಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯ ಸಂಪತ್ತು, ಪ್ಲಸ್ ಈ ಮೂಲ ಸಂಪನ್ಮೂಲವಾಗಿ ನಮ್ಮ ಮಾನವ ಸಂಪನ್ಮೂಲ ಇರ್ತದೆ. ಸೊ ಈ ಮಾನವ ಸಂಪನ್ಮೂಲ ಪ್ಲಸ್ ಭೂ ಸಂಪನ್ಮೂಲ ಮತ್ತು ಜಲ ಸಂಪನ್ಮೂಲ ಮತ್ತು ಉಳಿದಂಥ ವೆದರ್ ಪ್ಯಾರಾಮೀಟರ್ಸ್ ಅಂತ ಏನು ಹೇಳ್ತೀವಿ, ಅದು ಟೆಂಪರೇಚರ್ ಇರ್ಬೋದು, ಉಷ್ಣತೆ ಇರ್ಬೋದು, ಗಾಳಿಯ ಕ್ವಾಲಿಟಿ ಇರ್ಬೋದು, ಆಮೇಲೆ ಈಗ ವಿಜ್ಞಾನ ತಂತ್ರಜ್ಞಾನಗಳಿಂದ ದೊರಕ್ತಿರುವಂಥ ಒಳ್ಳೆಯ ಗುಣಮಟ್ಟದ ಬೀಜ ಸಸ್ಯಗಳು, ಮತ್ತು ಕೀಟ ರೋಗ ಬಾಧೆಗಳ ನಿರ್ವಹಣಾ ಕ್ರಮಗಳು, ಇವೆಲ್ಲವನ್ನೂ ಗಮನಿಸ್ಕೊಂಡಾಗ ಅತ್ಯಂತ ಮುಖ್ಯವಾದಂಥ ದೇಶ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರಪಂಚಕ್ಕೆ ಆಹಾರವನ್ನು ಒದಗಿಸುವಂಥ ಅತ್ಯಂತ ದೊಡ್ಡ ಸವಾಲಿನ ಕೆಲಸವನ್ನು ಭಾರತ ನಿರ್ವಹಣೆ ಮಾಡಲಿಕ್ಕೂ ಸಾಕು ಅಂತ ಅನ್ನಿಸ್ತದೆ. ಈಗ ಈ ಸಣ್ಣ ಸಣ್ಣ ಕೃಷಿಕರು ನಮ್ಮ ದೇಶದಲ್ಲಿ ಬೆಳೆದುಕೊಡ್ತಿರುವಂಥ ಆಹಾರ ಪದ್ಧತಿಯ ಬಹುಭಾಗವನ್ನು ಅವರೇ ಬೆಳ್ಕೊಡ್ತಿದ್ರು. ಅವರ ಸಂಕಷ್ಟಗಳನ್ನು ನಾವು ನೋಡಿದಾಗ ಅವರು ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆಯಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ನಾವೀಗ ಸಾಕಷ್ಟು ಪ್ರಚಲಿತ ಮಾಡಿರುವಂಥ ತಂತ್ರಜ್ಞಾನ, ಸರಳ ತಂತ್ರಜ್ಞಾನ ಏನಪ್ಪ ಅಂದರೆ ಅಕಡಿ ಬೆಳೆಯಾಗಿ ತೊಗರಿಯನ್ನು ಮೆಕ್ಕೆಜೋಳದಲ್ಲಿ ಹಾಕೋದು. ಮೆಕ್ಕೆಜೋಳಕ್ಕೆ ಏನಾದರೂ ಸಮಸ್ಯೆ ಆಗಿ ಅದು ಸಂಪೂರ್ಣ ನಾಶವಾದರೂ ಕೂಡ ತೊಗರಿ ಬೆಳೆ ನಿಂತು ಯಶಸ್ವಿಯಾಗಿ ಅದು ಹಾರ್ವೆಸ್ಟ್ ಆಗಿ ಕೊಯ್ಲಾದ ನಂತರ ಅದರಿಂದ ಬರುವಂಥದ್ದು ಆದಾಯ ಮತ್ತು ಆರೋಗ್ಯ ಎರಡನ್ನೂ ನಮ್ಮ ಸಮಾಜಕ್ಕೆ ರೈತರಿಗೆ ಅದರಿಂದ ಸಿಗುತ್ತೆ. ಈ ರೀತಿಯ ಸರಳ ತಂತ್ರಜ್ಞಾನಗಳು ಅಕಡಿ ಬೆಳೆ ಇರ್ಬೋದು, ಬಹುಬೆಳೆ ಪದ್ಧತಿಗಳಿರ್ಬೋದು, ಹಾಗೆಯೇ ಪಶುಸಂಗೋಪನೆಗಳಿರ್ಬೋದು, ಅದು ಹಸು ಸಾಕೋದ್ರಿಂದ ಹಿಡಿದು ಮೀನನ್ನು ಸಹ ಒಳಗೊಂಡು ಮತ್ಸ್ಯ ಸಂಗೋಪನೆ ಕೂಡ ಮಾಡ್ಬೋದು, ಆಮೇಲೆ ಮೊಲ ಸಾಕಣೆ ಮಾಡ್ಬೋದು, ಕುರಿ ಸಾಕಣೆ, ಕೋಳಿ ಸಾಕಣೆ, ಆಡು ಸಾಕಣೆ, ಹಂದಿ ಸಾಕಣೆ, ಹೀಗೆ ಹಲವಾರು ರೀತಿಯ ಅಗತ್ಯತೆಗಳೇನಿದೆ, ಆಹಾರದ ಮೂಲ ಪದ್ಧತಿಗಳೇನಿದೆ ಅಂತ ಕಡೆ ಅವುಗಳನ್ನು ಬಳಸ್ಕೊಂಡು ರೈತ ಏನಾದರೂ ನಮ್ಮ ಸಮಗ್ರ ಕೃಷಿಯಲ್ಲಿ ಅವುಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಆದಾಯನೂ ಇಂಪ್ರೂವ್ ಆಗ್ತದೆ. ಆಮೇಲೆ ಇದಕ್ಕೆ ನಾವು ಇನ್ಶೂರೆನ್ಸ್ ಕ್ರಾಪ್ಸ್ ಅಂತಲೂ ಹೇಳ್ತೀವಿ, ಕುಷನ್ ಎಫೆಕ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದರಲ್ಲಿ ಏನಾದರೂ ಲಾಸ್ ಆಯ್ತು ಅಂದರೆ ಇನ್ನೊಂದರಲ್ಲಿ ಅವನು ರಿಕವರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಇದರಿಂದ ಆಗುವ ಇಂಪ್ಯಾಕ್ಟ್ ಏನಂತಂದರೆ ಸರ್, ಅವರ ಮನೋಧರ್ಮ ಅನ್ನೋದು ಭಾಳ ಧೈರ್ಯದಿಂದ ಇರ್ತಾರೆ, ಅವರ ಧೈರ್ಯ ಜಾಸ್ತಿ ಆಗ್ತದೆ, ಆಮೇಲೆ ಕೃಷಿ ಬಗ್ಗೆ ಒಲುಮೆ ಉಳಿತದೆ. ಇಲ್ಲ ಅಂತ ಹೇಳಿದ್ರೆ ಕೃಷಿಯಿಂದ ವಿಮುಖರಾಗುವಂಥ ರೈತರ ಸಂಖ್ಯೆ ಜಾಸ್ತಿ ಆಗಿಬಿಡ್ತದೆ. ನೀವು ನೋಡ್ತಿರೋ ಹಾಗೆ ಈ ಕೃಷಿ ಅನ್ನೋಂತ ಹೇಳೋದು ಒಂದು ಶಕ್ತಿಯನ್ನು ಸಂಚಯಿಸೋದು ಸರ್, ಕಲೆಕ್ಷನ್ ಆಫ್ ಎನರ್ಜಿ. ಎಲ್ಲೋ ಒಂದು ಕಡೆ ನಾವು ಬೀಜ ಹಾಕಿದಾಗ ಆ ಬೀಜ ಪಂಚಭೂತಗಳಿಂದ ಬರುವಂಥ ಶಕ್ತಿಯನ್ನು ಒಂದು ಕಡೆಗೆ ಕೇಂದ್ರೀಕರಿಸಿ ತನ್ನೊಳಗೆ ಎಳ್ಕೊಂಡು ಒಂದು ಬೀಜ ನಮಗೆ 1000 ಬೀಜವನ್ನು ಕೊಡುವಂಥದ್ದು ಆಗ್ತದೆ, ಒಂದು ಹೆಮ್ಮರವಾಗಿ ಬೆಳೀತದೆ. ಅದೇನು ಇಂಡಿಕೇಶನ್ ಕೊಡ್ತದೆ ಪ್ರಕೃತಿಯಲ್ಲಿ ಅಂತ ಹೇಳಿದ್ರೆ, ಒಂದು ಬೀಜಕ್ಕೆ ಇರುವಂಥ ಶಕ್ತಿ ಆ ಕೃಷಿಯ ಪದ್ಧತಿಗಳ ಮುಖಾಂತರ ಸಂಚಯಿಸಿದ ಶಕ್ತಿಯನ್ನು ಆಹಾರದ ರೂಪದಲ್ಲಿ ಈ ಮಾನವ ಜನಾಂಗಕ್ಕೆ ಕೊಟ್ಟು ಮಾನವ ಜನಾಂಗ ಈ ಭೂಮಿ ಮೇಲೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಿರುವಂಥ ಪ್ರಕೃತಿಯ ಒಂದು ವಿಶಿಷ್ಟವಾದಂಥ ಆಟ ಅಂತೇಳಿ ನಾನು ಅಂದ್ಕೊಳ್ತೇನೆ. ಹೀಗೆ ಈ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ರೈತರು ಅಪ್ಪಿಕೊಂಡ್ರೆ ನಮ್ಮ ಮುಂದಿರುವಂಥ ದೊಡ್ಡ ಸವಾಲನ್ನು ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇನ್ನೂ ಮುಂದುವರೆದು ಬರೀ ಕ್ವಾಂಟಿಟಿ ಅಷ್ಟೇ ನೋಡ್ತಾ ಇಲ್ಲ ಸರ್, ಈಗ ಆಹಾರದ ಏನು ಮಿಷನ್ ಇತ್ತು ಇಂಡಿಯಾದ್ದು, ಇಂಡಿಯನ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತಿತ್ತಲ್ಲ ಸರ್, ಅದರಲ್ಲಿ ಕ್ವಾಂಟಿಟಿಗೆ ಆದ್ಯತೆ ಕೊಡಲಾಯಿತು. ಇದಾದ ನಂತರ ನ್ಯೂಟ್ರಿಷನ್ ಸೆಕ್ಯೂರಿಟಿ ಮಿಷನ್ ಅಂತ ಬಂದಿದೆ, ಅದರಲ್ಲಿ ಗುಣಾತ್ಮಕತೆ ಅಂದರೆ ಗುಣಮಟ್ಟದ ಆಹಾರವನ್ನು ಸೇವನೆ ಮಾಡಿದ್ರೆ ಸ್ವಲ್ಪವೇ ಮಾಡಿದ್ರೂ ಕೂಡ ನೀವು ಸಮತೋಲಿತ ಆಹಾರವನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡ್ರೂ ಕೂಡ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಅದು ಒದಗಿಸಿದ್ರೆ, ಅಲ್ಲಿ ಅದು ಏನು ಪೋಷಕಾಂಶಗಳ ರಿಕ್ವೈರ್ಮೆಂಟ್ ಏನಿದೆ ಅದು ಸರಿದೂಗಿಸ್ಬಿಟ್ರೆ ಕಡಿಮೆ ಪ್ರಮಾಣದಲ್ಲೂ ಕೂಡ ನಾವು ಈ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಸೊ ಇವುಗಳನ್ನು ಮಾಡಲಿಕ್ಕೆ ನಮ್ಮ ಸಮಗ್ರ ಕೃಷಿ ಪದ್ಧತಿ ಖಂಡಿತವಾಗಲೂ ಸಹಾಯ ಮಾಡ್ತದೆ. ಆಮೇಲೆ ರೈತ ಕುಟುಂಬಗಳು ತಮ್ಮ ಆರೋಗ್ಯವನ್ನು ಸಹ ಸರಿಯಾಗಿ ನೋಡ್ಕೊಳ್ಳೋದು ಭಾಳ ಮುಖ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ತಾವು ಬೆಳೆದ್ಬಿಟ್ಟು ಬೇರೆಯವ್ರನ್ನಷ್ಟೇ ಸಾಕೋದಾಗಬಾರ್ದು, ಅವರು ಆರೋಗ್ಯವಂತವಾಗಿದ್ದರೆ ಕೃಷಿ ಮುಂದುವರಿತದೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಚೈನ್ ಕಟ್ ಆಗುವಂಥ ಒಂದು ಆಘಾತಕಾರಿ ಸಂದರ್ಭವೂ ಇರ್ತದೆ. ಹಾಗಾಗಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ರೈತರಿಗೆ ನಿರಂತರವಾದಂಥ ಉದ್ಯೋಗವೂ ಸಿಗ್ತದೆ, ಮಾರುಕಟ್ಟೆಯನ್ನು ಹುಡುಕುವುದು ಸುಲಭ ಸಾಧ್ಯವಾಗ್ತದೆ, ಹಾಗೆಯೇ ಮತ್ತೆ ಹಲವಾರು ರೀತಿಯ ಉದ್ಯೋಗ ಸೃಷ್ಟಿಯನ್ನು ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಪ್ರಕೃತಿಯ ವೈಪರೀತ್ಯಗಳು ಏನಾಗ್ತಿದೆ, ಹೆಚ್ಚುವ ಉಷ್ಣತೆ ಇರ್ಬೋದು, ಸಡನ್ನಾಗಿ ಬರೋ ಮಳೆ, ಮಳೆ ನಿಧಾನಕ್ಕೆ ಬರುವಂಥದ್ದು, ಇಂಥ ಹಲವಾರು ರೀತಿಯ ವ್ಯತ್ಯಾಸಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಮಗ್ರ ಕೃಷಿ ಸಹಾಯ ಮಾಡ್ತದೆ. ಈಗ ಕೃಷಿ ಹೊಂಡ ಮಾಡಿಕೊಂಡ್ರೆ ಅಲ್ಲಿ ನೀರನ್ನು ಸಂಗ್ರಹ ಮಾಡಿಟ್ಕೊಂಡು ಸಂಗ್ರಹಿಸಿದ ನೀರನ್ನು ಹಲವಾರು ಬೆಳೆಗಳಿಗೆ ನಿಯಮಿತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಮಾಡ್ಕೋಬೋದು. ಅದೇ ನೀರಲ್ಲಿ ಮೀನನ್ನು ಸಾಕಣೆ ಮಾಡಿ ಮೀನನ್ನು ಒಂದು ಸಬ್ಸಿಡಿಯರಿ ಆಕ್ಯುಪೇಷನ್ ಅಂತ ಹೇಳ್ತೀವಿ, ಸಣ್ಣ ಪ್ರಮಾಣದ ಉದ್ಯೋಗವನ್ನು ಸಹ ಅಲ್ಲಿ ಸೃಷ್ಟಿ ಮಾಡ್ಕೋಬೋದು. ಅದು ನಿರಂತರ ಆಹಾರವಾಗಿ ಸೇವನೆ ಆಗೋದ್ರಿಂದ ಕೂಡ ನಮಗೆ ರೆಡಿಮೇಡ್ ಆಹಾರ ಸಿಗ್ತದೆ, ಹಾಗೆಯೇ ಅದರಲ್ಲಿ ಆ ನೀರನ್ನು ಕೂಡ ಅದೊಂದು ಫಲವತ್ತಿತ ನೀರು, ಅದನ್ನು ನಾವು ಬೇರೆ ಬೆಳೆಗಳಿಗೆ ಬಳಸ್ಕೊಳ್ಳುವಂಥ ಒಂದು ಅವಕಾಶ ನಮಗಿರುತ್ತೆ. ಹೀಗೆ ಒಂದೇ ಒಂದು ಕೃಷಿ ಹೊಂಡವನ್ನು ಗಮನದಲ್ಲಿ ಇಟ್ಕೊಂಡ್ರೂ ಕೂಡ ಕೃಷಿ ಹೊಂಡ ಕೇಂದ್ರಿತ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಡಿಸೈನ್ ಮಾಡ್ಕೋಬೋದು. ಹೀಗೆ ಒಂದೊಂದು ಮೂಲ ಬೆಳೆಯನ್ನು ಒಂದನ್ನು ಮೈನ್ ಬೆಳೆಯನ್ನು ಇಟ್ಕೊಂಡು ಅದರ ಸುತ್ತ ಅನಂತರ ಸೆಕೆಂಡರಿ ಟರ್ಷಿಯರಿ ಬೆಳೆಗಳನ್ನು ನಾವು ಬೆಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ನಾವು ಪಶು ಕಾಂಪೋನೆಂಟನ್ನು ಸಹ ಇನ್ಕ್ಲೂಡ್ ಮಾಡಿಕೊಂಡ್ರೆ ಸಮಗ್ರ ಕೃಷಿಗೆ ಇರುವಂಥ ತಾಕತ್ತನ್ನು ಪ್ರತಿಯೊಬ್ಬ ರೈತರು ಹತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಣ್ಣ ರೈತರು ಕೂಡ ಈ ಸಮಗ್ರ ಕೃಷಿಯ ಯಶಸ್ವಿ ಪ್ರಯೋಗಗಳು ಎಲ್ಲೆಲ್ಲ ಆಗ್ತಾ ಇದ್ದಾವೆ, ನಮ್ಮ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಈಗ ರೈತರುಗಳು ಅದನ್ನು ಬಳಸ್ಕೊಂಡು ಪ್ರಯೋಗಗಳನ್ನ ಮಾಡಿ ಬೆಳಕಿಗೆ ಬರ್ತಾ ಇದ್ದಾರೆ, ಸಮಾಜದಲ್ಲಿ ಅನೇಕರಿಗೆ ಪರಿಚಯ ಆಗ್ತಾ ಇದ್ದಾರೆ. ಈ ರೀತಿ ಮಾಡಿರುವಂಥ ಯಶಸ್ವಿ ಪ್ರಯೋಗಗಳಾಗಿರುವಂಥ ಕ್ಷೇತ್ರಗಳಿಗೆ ಭೇಟಿ ನೀಡಿ ನಮ್ಮ ರೈತರು ಅವ್ರ ಜೊತೆ ಮಾತಾಡಿ ಉಳಿದ ರೈತರು ಅವರಿಂದ ಒಂದೊಂದು ಒಬ್ಬೊಬ್ಬರು ಒಂದೊಂದು ಪಾಯಿಂಟ್ ಅಂತ ತಗೊಂಡ್ರು. ಆಮೇಲೆ ಎಲ್ಲರೂ ಒಂದೇ ರೀತಿ ಮಾಡಬೇಕು ಅಂತೇನಿಲ್ಲ. ಆಮೇಲೆ ಕೆಲವರು ರೈತರು ಈಗ ವೃಕ್ಷಾಧಾರಿತವಾದಂಥ ಬೆಳೆಗಳನ್ನ ಮತ್ತು ಆಹಾರವನ್ನು ಬೆಳೀಲಿಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅದು ಭವಿಷ್ಯದ ದೃಷ್ಟಿಕೋನದಲ್ಲಿ ಒಳ್ಳೆಯದು ಕೂಡ. ಏನಂತ ಹೇಳಿದ್ರೆ 3-dimensional ಫುಡ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಉದ್ದ ಇಂಟು ಅಗಲ ಇಂಟು ಎತ್ತರ, ಇವುಗಳನ್ನು ಗಮನದಲ್ಲಿಟ್ಕೊಂಡು ನಾವು ಬರೀ ಜಮೀನು ಮೇಲ್ಗಡೆ ಅಷ್ಟೇ ಬೆಳೆಯೋದು 4 ಅಡಿನೋ 5 ಅಡಿನೋ ಅಷ್ಟು ಎತ್ತರದ ಬೆಳೆಗಳನ್ನ ನಾವು ಕೃಷಿ ಬೆಳೆಗಳಲ್ಲಿ ಹೆಚ್ಚು ಬೆಳೀತೇವೆ. ಅದೇ ವೃಕ್ಷಾಧಾರಿತವಾದಾಗ ಹೆಚ್ಚು ಹೆಚ್ಚು ಎತ್ತರದ ಮರಗಳನ್ನ ಅಲ್ಲಿಂದ ಬರುವಂಥ ಹಣ್ಣು ಹಂಪಲುಗಳನ್ನು ನಾವು ಸ್ವೀಕಾರ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಇರುವಂಥ ಅವಕಾಶವನ್ನು ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಂಡಂಗೆ ಆಗುತ್ತೆ. ಇದು ಜಮೀನನ್ನು ಇಟ್ಕೊಂಡು. ಇದಲ್ಲದೇ ಇವಾಗ ಹೆಚ್ಚುತ್ತಿರೋ ಜನಸಂಖ್ಯೆಗೆ ಈಗ ವರ್ಟಿಕಲ್ ಫಾರ್ಮಿಂಗ್ ಅಂತ ಬಂದಿದೆ. ಬಿಲ್ಡಿಂಗಲ್ಲಿ ಏರೋಪೋನಿಕ್ಸ್, ಹೈಡ್ರೋಪೋನಿಕ್ಸ್ ಮತ್ತು ಅಂದರೆ ಜಲಾಧಾರಿತ ಆಹಾರ ಉತ್ಪಾದನೆ, ಗಾಳಿಯಲ್ಲೇ ಆಹಾರವನ್ನು ಉತ್ಪಾದನೆ ಮಾಡುವಂಥದ್ದು, ಈ ವಿಶಿಷ್ಟವಾದಂಥ ತಂತ್ರಜ್ಞಾನಗಳು ಈಗಾಗಲೇ ಡೆವಲಪ್ ಆಗ್ತಿದೆ. ಪುಣೆ ಅಂತ ಒಂದು ದೊಡ್ಡ ಸಿಟಿಯಲ್ಲಿ ಸಾಕಷ್ಟು ಪ್ರಯೋಗಗಳು, ಯಶಸ್ವಿ ಪ್ರಯೋಗಗಳಾಗ್ತಾ ಇದೆ. ಅದೆಲ್ಲ ಇನ್ನು ಜನಮಾನಸಕ್ಕೆ, ಜನತಾ ಮಟ್ಟಕ್ಕೆ, ಗ್ರಾಮೀಣ ಮಟ್ಟಕ್ಕೆ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೋದು. ಆದರೆ ಈ ರೀತಿಯ ದೃಷ್ಟಿಕೋನಗಳು ಈಗಾಗಲೇ ಚಾಲ್ತಿಯಲ್ಲಿವೆ. ಜನಗಳು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈ ಆಹಾರದ ಸವಾಲನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ. ಇಂಥ ಸಂದರ್ಭದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಸಣ್ಣ ಸಣ್ಣ ರೈತರು ಏನಿದ್ದಾರೆ ಅವರಿಗೆ ಅವರ ಜೀವನವನ್ನು ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಸಮಗ್ರ ಕೃಷಿ ಪದ್ಧತಿ ಖಂಡಿತವಾಗಲೂ ಸಹಾಯ ಮಾಡ್ತದೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲೇ ಸಾಕಷ್ಟು ಪ್ರಯೋಗಗಳಿದ್ದಾವೆ. ನನಗೆ ತಕ್ಷಣಕ್ಕೆ ನೆನಪಾಗೋದು ಈಗ ನನ್ನ ಸ್ನೇಹಿತರೊಬ್ಬ ಆಲ್ಬಾಣದಲ್ಲಿ 100 ನಾಟಿ ಕೋಳಿಗಳನ್ನ ಇಟ್ಕೊಂಡಿದ್ದಾನೆ. ಮನೆ ತೋಟದ ಒಳಗಡೆ ಇದೆ, ಸುತ್ತಲೂ ಹೂವಿನ ಕೃಷಿ ಮಾಡ್ತಾನೆ. ಆಮೇಲೆ ಅಡಿಕೆ ಇದೆ, ಅಡಿಕೆ ಒಳಗಡೆ ಬಾಳೆ ಬೆಳ್ಕೊಂಡಿದ್ದಾನೆ. ಬಾಳೆಯಿಂದ ಸ್ವಲ್ಪ ಆದಾಯ, ಎಲೆ ಮಾರ್ತಾನೆ. ಆಮೇಲೆ ವಿಳ್ಯದೆಲೆ ಹಾಕ್ಕೊಂಡಿದ್ದಾನೆ, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದಾನೆ. ಈ ನಾಟಿ ಕೋಳಿಗಳಿಂದ ಮೊಟ್ಟೆ ಸಿಗ್ತದೆ, ಮೊಟ್ಟೆಗೆ ಹೆಚ್ಚಿನ ಬೆಲೆ ಇದೆ. ನಾಟಿ ಕೋಳಿ ಮೊಟ್ಟೆಗೆ ಬೇರೆ ರೆಗ್ಯುಲರ್ ಮೊಟ್ಟೆಗಿಂತ ಜಾಸ್ತಿ ಸ್ವಲ್ಪ ಬೆಲೆ ಸಿಗ್ತದೆ. ಆಮೇಲೆ ಆ ಕೋಳಿಗಳನ್ನು ಮಾರಾಟ ಮಾಡಿದ ಆದಾಯ, ಅದಾದ ಮೇಲೆ ಹೂವನ್ನು ಮಾರ್ತಾನೆ ನಿತ್ಯವಾಗಿ. ಈಗ ನಿತ್ಯ ಒಂದು ಕೈಗೆ ಒಂದು ಇನ್ಕಮ್ ಬರ್ತಾ ಇದ್ರೆ, ಆದಾಯ ಬರ್ತಾ ಇದ್ರೆ, ಆ ರೈತ ಕುಟುಂಬದ ಒಂದು ಸಾಮಾಜಿಕ ಪಂಕ್ತಿನೇ ಬೇರೆ ಆಗ್ತದೆ, ಅವರ ಆಲೋಚನಾ ಲಹರಿ ಬೇರೆ ಆಗ್ತದೆ, ಅವರ ಆರೋಗ್ಯದ ಸ್ಥಿತಿ ಬೇರೆ ಆಗ್ತದೆ. ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಆದಾಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅವರ ಯೋಚನಾ ಲಹರಿಗಳು ಬದಲಾಗ್ತವೆ, ಮಕ್ಕಳ ಎಜುಕೇಷನ್ನು ಮತ್ತು ಓವರ್ಆಲ್ ಇಡೀ ಕುಟುಂಬದ ಹೆಲ್ತ್ ನೋಡಿದಾಗ ಅವ್ರದ್ದು ಒಂದು ರೀತಿಯ ವಿಶಿಷ್ಟವಾದ ಅಂಥ ಕುಟುಂಬಗಳು ನಾನು ಗಮನಿಸ್ತಾ ಇದ್ದೀನಿ. ಅದು ನನಗೆ ಭಾಳ ಶಕ್ತಿಯನ್ನು ಕೊಡ್ತದೆ ಈ ರೀತಿ ಮಾತುಗಳನ್ನ ಹೇಳಲಿಕ್ಕೆ. ಹಾಗೆಯೇ ವೃಕ್ಷಾಧಾರಿತವಾಗಿ ಏನು ಆಹಾರವನ್ನು ಬೆಳೀತಾರೆ ಅಂಥ ಕುಟುಂಬಗಳನ್ನ ನಾನು ಬಲ್ಲೆ. ಅವರು ಅವುಗಳನ್ನ ಹೆಚ್ಚಾಗಿದ್ದನ್ನು ಮಾರ್ತಾರೆ. ಆ ಮಾರಾಟ ಮಾಡೋದರಲ್ಲಿ ಒಂದು ಅದು ರಾಸಾಯನಿಕ ರಹಿತವಾದದ್ದು, ಅತ್ಯಂತ ನೈಸರ್ಗಿಕ ಪದ್ಧತಿಯನ್ನು ಬಳಸಿ ಬೆಳೆದಿರುವಂಥದ್ದು. ಹೀಗೆ ಹೆಚ್ಚಿದ್ದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಗ್ರಾಹಕ ಒಂದು ಸಮೂಹವನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ನೋಡಿದಾಗ ತುಂಬ ಖುಷಿಯಾಗ್ತದೆ. ಅಂದರೆ ಈ ರೀತಿ ತಮ್ಮ ಕಳಕಳಿಯನ್ನು ಬರೀ ಮಾತುಗಳಿಗೆ ಸೀಮಿತಗೊಳಿಸದೆ ಈ ರೀತಿಯ ಒಂದು ಆಹಾರ ಉತ್ಪಾದನೆಯ ಕ್ಷೇತ್ರದಲ್ಲಿ ನಾವು ಇರೋದ್ರಿಂದ ಬೇರೆಯವರಿಗೂ ಕೊಟ್ಟು ಅದನ್ನು ಪರಿಚಯ ಮಾಡಿಸಿ ಇನ್ನೊಬ್ರಿಗೂ ಹುರುಪನ್ನು ತುಂಬುವ, ಉತ್ಸಾಹ ತುಂಬುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಸೀಮೆ ಹೆಚ್ಚು ಕಡಿಮೆ ಎರಡು ನಮ್ಮ ಅವಳಿ ಜಿಲ್ಲೆಗಳು, ಚಿತ್ರದುರ್ಗ ದಾವಣಗೆರೆ ಬಯಲು ಸೀಮೆಯ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಮಳೆ ಆಧಾರಿತವಾಗಿ ಬೆಳೆಯುವಂಥ ಅನೇಕ ವೃಕ್ಷಗಳು, ಹಣ್ಣನ್ನು ಕೊಡುವಂಥ ವೃಕ್ಷಗಳನ್ನು ನಾವು ನಮ್ಮ ಜಮೀನಲ್ಲಿ ಅಳವಡಿಸ್ಕೊಳ್ಳೋದು ಅತ್ಯಂತ ಅನಿವಾರ್ಯ ಮತ್ತು ಅಗತ್ಯ. ಅದು ತುರ್ತಾಗಿ ಆಗಬೇಕಾಗಿದೆ. ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಮತ್ತು ಜ್ಞಾನವನ್ನು ಮತ್ತು ಉಳಿದೆಲ್ಲ ತಂತ್ರಜ್ಞಾನವನ್ನು ಕೊಡಲಿಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸದಾ ಸಿದ್ಧವಿರ್ತದೆ. ನಮ್ಮ ಚಿತ್ರದುರ್ಗದ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಇದಕ್ಕೆ ಸನ್ನದ್ಧವಾಗಿದೆ. ನಮ್ಮ ಎರಡೂ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ನಮ್ಮ ಎರಡೂ ಜಿಲ್ಲೆಯ ರೈತರುಗಳು ಬಳಸ್ಕೊಂಡಷ್ಟು ನಮಗೆ ಸಂತಸವಾಗ್ತದೆ. ನಮಗೆ ಗೊತ್ತಿರೋದನ್ನು ನಾವು ಮಾಡಿರೋದನ್ನು ತೋರಿಸ್ತೇವೆ. ನಾವು ಹಿಂಗೆ ಏನು ಗೊತ್ತಿದೆಯೋ ಅದನ್ನು ಹೇಳಿಕೊಡ್ಲಿಕ್ಕೆ ನಾವು ಸದಾ ಸಿದ್ಧರಿರ್ತೇವೆ ಸರ್. ಸರ್, ತಾವು ಹೇಳಿದ್ರೆ ನಮ್ಮ ರೈತರು ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡ್ರೆ ಒಂದು ಆರ್ಥಿಕವಾಗಿ ಸ್ಥಿರತೆಯನ್ನು ಕಾಣಬಹುದು, ನಷ್ಟ ಅನುಭವಿಸೋದು ಕಡಿಮೆ, ಯಾಕಂದರೆ ಒಂದು ಬೆಳೆ ನಷ್ಟ ಆದರೆ ಇನ್ನೊಂದು ಬೆಳೆಯಲ್ಲಿ ಅವರು ಲಾಭವನ್ನು ಕಾಣಬಹುದು ಅನ್ನೋದ್ರ ಬಗ್ಗೆ. ತಾವು ಹೇಳ್ದಂಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಳ್ಳಿಕ್ಕೆ ಸಾಕಷ್ಟು ಸವಾಲುಗಳಿದ್ದಾವೆ ಅಂತ ಕೇಳಿದ್ದೀನಿ. ಏನೇನು ಸವಾಲುಗಳಿದ್ದಾವೆ ಅವನ್ನ ನಮ್ಮ ರೈತರು ಯಾವ ರೀತಿ ಎದುರಿಸಬೇಕಾಗುತ್ತೆ? ಮೊದಲಿಗೆ ಸಮಗ್ರ ಕೃಷಿಯ ಬಗ್ಗೆ ಒಂದು ಧೈರ್ಯ ಬರಬೇಕು ಅನ್ನೋದು ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಅವರಿಗೆ ಪಕ್ಕದವ್ರು ಏನು ಮಾಡಿರ್ತಾರೋ ಅದನ್ನು ಬೆಳೆದು ನೋಡಿ ಮಾಡಿ ಗೊತ್ತಿರುತ್ತೆ. ಈ ಸಮಗ್ರ ಕೃಷಿ ಅಂದ ತಕ್ಷಣ ಅಯ್ಯೋ ಇದೇನೋ ತುಂಬ ದೊಡ್ಡ ವಿದ್ಯೆನೇನೋ, ತುಂಬ ಕಷ್ಟದ ಕೆಲಸ, ನಮಗೆ ಮಾಡಲಿಕ್ಕಾಗಲ್ವೇನೋ. ಆಮೇಲೆ ಅದೆಲ್ಲ ಈಗ ನನ್ನ ತಲೆಗೆ ಹೋಗೋದಿಲ್ಲ, ನಾನು ತುಂಬ ದೊಡ್ಡವನಾಗಿದ್ದೀನಿ, ಮತ್ತು ಇಷ್ಟು ವರ್ಷ ಮಾಡ್ಕೊಂಬಂದಿರೋ ತಕ್ಷಣ ಬದಲಾವಣೆ ಮಾಡ್ಕೊಳೋಕ್ಕೂ ಆಗಲ್ಲ, ಏನೋ ಈಸಿಯಾಗಿ ಈಗ ಮೆಕ್ಕೆಜೋಳ ಬೆಳೀತಿದ್ದೀವಿ ಅಂದರೆ ಅದನ್ನ ಬೆಳ್ಕೊಂಡು ಹೋಗ್ಬಿಡೋಣಪ್ಪ, ಅಥವಾ ಇನ್ನೇನು ಅಡಿಕೆ ಬೆಳೆದಿದ್ದೀವಿ ಸುಮ್ಮನೆ ಅಡಿಕೆ ಮಾಡ್ಕೊಂಡು ಹೋಗ್ಬಿಡೋಣ, ಈ ರೀತಿಯ ಧೋರಣೆನೇ ಭಾಳ ಇರ್ತದೆ. ಅದು ಸಾಮಾನ್ಯ ಕೂಡ, ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಬದಲಾಗ್ತಿರುವಂಥ ಕಾಲಘಟ್ಟದಲ್ಲಿ ನಮಗೆ ಬೇರೆ ಬೇರೆಯ ಬೆಳೆಯ ಅಗತ್ಯತೆ ಇರೋದರಿಂದ ಮತ್ತು ಏಕ ಬೆಳೆಗೆ ಬರ್ತಿರುವಂಥ ಸಮಸ್ಯೆಗಳನ್ನು ನಾವು ನಿರ್ವಹಣೆ ಮಾಡಬೇಕಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಸಮಗ್ರ ಕೃಷಿ ಪದ್ಧತಿಗೆ ನಾವು ಹೋಗಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಈ ಸವಾಲುಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇ ಸವಾಲು ಎಲ್ಲಿ ಹುಡುಕಬೇಕು, ಇದನ್ನೆಲ್ಲಿ ನಾವು ನೋಡಬೇಕು ಅನ್ನೋದು. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಮಾಡಿದ್ರೆ ಈ ಮೊದಲ ಮಾಹಿತಿ ಅಂತೂ ಸಿಗುತ್ತೆ. ಅಲ್ಲಿಂದ ಯಶಸ್ವಿಯಾಗಿ ಮಾಡ್ತಿರುವಂಥ ರೈತರ ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಎರಡನೆಯ ಹಂತದ ಒಂದು ಬೆಳವಣಿಗೆಗೆ ಸಾಧ್ಯ ಆಗುತ್ತೆ, ಆ ಸವಾಲನ್ನು ಅಲ್ಲಿ ನಿರ್ವಹಣೆ ಮಾಡಲಿಕ್ಕಾಗುತ್ತೆ. ಬೆಳೆದಂಥ ರೈತರು ಯಾವ ರೀತಿಯ ಸವಾಲುಗಳನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಮುಖ್ಯವಾಗಿ ಬರುವಂಥದ್ದು ಬೆಳೆದ ಮೇಲೆ ಎಲ್ಲಿ ಮಾರಾಟ ಮಾಡಬೇಕು ಅಂತ. ನಾವು ಮತ್ತೆ ಈ ಯಶಸ್ವಿಯಾಗಿ ಕೆಲಸ ಮಾಡಿರೋ ರೈತರ ಜೊತೆ ಮಾತಾಡುವಾಗ ಅವ್ರ ಜೊತೆ ನಾವು ಅವ್ರಿಗೆ ಮನೋಧರ್ಮವನ್ನು ಬದಲಾಯಿಸಕ್ಕೆ ನಾವೇನು ಹೇಳ್ಕೊಟ್ಟಿವಿಪ್ಪ ಅಂತ ಹೇಳಿದ್ರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಾವಡಿಗೆ ನೀವು ಬನ್ನಿ, ನಿಮಗೆ 100 ಜನ ಗ್ರಾಹಕರನ್ನ ನಾನು ಒದಗಿಸ್ಕೊಡೋ ಜವಾಬ್ದಾರಿ ನಾನು ಫಸ್ಟ್ ತಗೊಳ್ತೇನೆ. ಆನಂತರ ನೀವು ಆ ಗ್ರಾಹಕರನ್ನ ಉಳಿಸ್ಕೊಳ್ಳೋದು ನಿಮಗೆ ಬಿಡ್ತೇನೆ. ನಿಮ್ಮ ಒಂದು ವಿಶ್ವಾಸ ನಂಬಿಕೆಯನ್ನು ಅವರಿಗೆ ಕೊಟ್ಟು ನಿಮ್ಮ ಗುಣಮಟ್ಟದ ಉತ್ಪನ್ನಗಳನ್ನು ಅವರಿಗೆ ಕೊಡೋದ್ರಿಂದ ಅವರು ಮತ್ತೆ ವಾಪಸ್ ಬರುವಂಥ ಗ್ರಾಹಕರಾಗಬೇಕು. ಇದನ್ನು ನೀವು ಕಲ್ತ್ಕೊಳ್ಬೇಕಾಗತ್ತೆ. ಈಗ ಪ್ರಪಂಚ ಹೀಗಿರೋದ್ರಿಂದ ಒಳ್ಳೆ ಕ್ವಾಲಿಟಿ ಉತ್ಪನ್ನ ನೀವು ಕೊಟ್ಟರೆ ಖಂಡಿತವಾಗ್ಲೂ ವಾಪಸ್ ಬರ್ತಾರೆ. ಸೊ ಈ ಮಾರುಕಟ್ಟೆಯನ್ನು ನಿರ್ವಹಿಸುವ ರೀತಿಯನ್ನು ನಾವು ಅವ್ರಿಗೆ ಸ್ವಲ್ಪ ಈ ಸೂಕ್ಷ್ಮಗಳನ್ನ ಹೇಳ್ಕೊಡ್ತೇವೆ. ಇದು ಗೊತ್ತಿಲ್ಲ ಅಂತಿಲ್ಲ, ಎಲ್ಲರಿಗೂ ಗೊತ್ತಿದೆ ಒಳ್ಳೆಯದನ್ನು ಎಲ್ಲರೂ ಬಯಸ್ತಾರೆ ಅಂತ. ಆದರೆ ಎಲ್ಲೋ ಒಂದು ಕಡೆ ನಾವು ನಿರ್ಲಕ್ಷ್ಯ ಮಾಡಿಬಿಡ್ತೇವೆ. ಅದನ್ನು ತಪ್ಪಿಸ್ಲಿಕ್ಕೆ ನಾವು ಅವರಿಗೆ ಕೆಲವು ರೀತಿಯ ತರಬೇತಿಗಳನ್ನ ಕೊಡ್ತೇವೆ, ಮತ್ತು ವೈಯಕ್ತಿಕ ಸಮಾಲೋಚನೆಯನ್ನು ನಡೆಸಿಬಿಟ್ಟು ಎಲ್ಲಿ ಏನು ಸರಿದೂಗಿಸ್ಬೇಕು, ಎಲ್ಲಿ ಯಾವುದು ಕಡಿಮೆ ಇದೆ, ಯಾವುದು ಹೆಚ್ಚಿದೆ, ಅದನ್ನು ಒಂದು ಸಮತೋಲನ ಮಟ್ಟಕ್ಕೆ ತಂದು ಸರಿಪಡಿಸಿ, ಉದಾಹರಣೆಗೆ ಮಣ್ಣು ಬೇರೆ ಬೇರೆ ರೀತಿಯ ಕಲ್ಲು ಕಸ ಕಡ್ಡಿ ಇದ್ದರೆ ಉತ್ಪನ್ನದಲ್ಲಿ ಅದನ್ನು ಗ್ರೇಡಿಂಗ್ ಮಾಡಿಬಿಟ್ಟು ಕ್ಲೀನಿಂಗ್ ಮಾಡಿಬಿಟ್ಟು ಒಂದು ನೀಟಾಗಿ ಪ್ಯಾಕ್ ಮಾಡಿ ಅಪೀಲಿಂಗಾಗಿ ಕಾಣುವಂಥದ್ದು. ಆಮೇಲೆ ನಿರಂತರತೆಯನ್ನು ಇಂಪಾರ್ಟೆಂಟ್ ಸರ್. ನಿಮಗೆ ಗೊತ್ತಿದೆ ನಮ್ಮ ಗ್ರಾಹಕರ ಮೈಂಡ್ ಸೆಟ್ಟಲ್ಲಿ ಪ್ರತಿದಿನ ಸಿಗುತ್ತಾ ಅಥವಾ ವಾರಕ್ಕೆ ಒಂದು ಸರಿ ಸಿಕ್ಕರೆ ವಾರಕ್ಕೆ ಕರೆಕ್ಟಾಗಿ ಬರ್ತಾನಾ, ಇದೆಲ್ಲವನ್ನು ಗಮನಿಸ್ತಾ ಇರ್ತಾರೆ ಗ್ರಾಹಕರು. ಏ ಇಲ್ಲ ಬಿಡಪ್ಪ, ಅವನು ಇವತ್ತು ಬಂದರೆ ನಾಳೆ ಬರೋದಿಲ್ಲ, ಈ ವಾರ ಬಂದರೆ ಮುಂದಿನ ವಾರ ಬರೋದಿಲ್ಲ, ಈ ಥರದ್ದು ಒಂದು ವಿದ್ಯಮಾನಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇದು ಮಾರುಕಟ್ಟೆ ಹ್ಯಾಂಡ್ಲಿಂಗ್ ರೀತಿ. ಈ ಕೆಲವು ವಿಚಾರಗಳನ್ನ ಅದಕ್ಕೆ ನಾವು ಕಳೆದ 8 ವರ್ಷದಿಂದ ಶನಿವಾರ ಸಾವಯವ ಸಂತೆ ಅಂತೇಳಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಾವಡಿಯಲ್ಲಿ ಒಂದು 10-6 ಜನ ರೈತರು ಇವಾಗ ಬಂದು ಅವರ ಬೆಳೆದದ್ದನ್ನು ಮಾರಾಟ ಮಾಡಿ ಹೋಗ್ತಿದ್ದಾರೆ. ದಿನದಿಂದ ದಿನಕ್ಕೆ ಆ ಸಂಖ್ಯೆ ಬೆಳೀತಾ ಇದೆ, ಅದು ನಮಗೆ ಖುಷಿ ತರುವಂಥ ವಿಚಾರ. ಇನ್ನು ನಮಗೆ 100 ಜನ ರೈತರು ಬರಬೇಕು, ಆ ಶನಿವಾರದ ದಿನ ನಾವು ಬೇರೆ ಏನು ಕೆಲಸ ಮಾಡೋಕ್ಕಾಗಬಾರ್ದು, ಅಷ್ಟು ಗೌಜಾಗಬೇಕು, ಬೆಳೆದಿರುವಂಥ ರೈತರೆಲ್ಲ ಬರಬೇಕು, 1000+ ಗ್ರಾಹಕರು ಇಲ್ಲಿ ಬಂದು ಬರಬೇಕು. ಪರಮ ಪೂಜ್ಯ ಶ್ರೀ ತರಳಬಾಳು ಜಗದ್ಗುರುಗಳು ಈ ಕೃಷಿ ವಿಜ್ಞಾನ ಕೇಂದ್ರವನ್ನು ದಾವಣಗೆರೆಯಲ್ಲಿ ಮಾಡಿದ್ದಕ್ಕೆ ಸಾರ್ಥಕತೆಯನ್ನು ಆ ಕ್ಷಣದಲ್ಲಿ ನಾವು ಅನುಭವಿಸ್ಬೇಕು ಅನ್ನೋದು ನಮ್ಮ ಆಸೆ. ಈಗ ಅದಿನ್ನೂ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ, ಯಾಕೆಂದರೆ ಅದಾಗಬೇಕು ಅಂತ ಇನ್ನಷ್ಟು ನಾವು ಪ್ರಯತ್ನ ಪಡಬೇಕು ಅಂತ ನನಗೆ ಗೊತ್ತಿದೆ. ಅನೇಕ ಅಡೆತಡೆಗಳನ್ನು ರೈತರು ಅನುಭವಿಸೋ ಹಾಗೆ ನಾವು ಕೃಷಿ ವಿಜ್ಞಾನ ಕೇಂದ್ರದವರು ಅನುಭವಿಸ್ತಾ ಇದ್ದೇವೆ. ನೀವು ಹೇಳಿದಾಗೆ ಸರ್, ಸವಾಲುಗಳು ಅನೇಕ, ಇದರಲ್ಲಿ ಮಾರುಕಟ್ಟೆ ಸವಾಲೇ ಕೊನೆಗೆ ಬರೋದು ಸರ್, ಅದಕ್ಕೆ ನಾನು ಅದನ್ನೇ ಮೊದಲು ಮಾತಾಡಿದೆ. ಉಳಿದಂತೆ ನಮ್ಮ ತಂತ್ರಜ್ಞಾನಗಳ ವಿಷಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅವ್ರ ಜೊತೆ ಇರೋದ್ರಿಂದ ಯಾವುದೇ ರೀತಿಯ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬರುವಂಥ ವಿಚಾರಗಳನ್ನು ನಾವು ಅವ್ರಿಗೆ ಹೇಳ್ಕೊಡ್ತೇವೆ. ಮತ್ತು ಪಶುಸಂಗೋಪನೆ ಮಾಡುವಾಗ ಬೇರೆ ರೀತಿಯ ಕೆಲವು ನಿರ್ವಹಣಾ ಕ್ರಮಗಳು ಬೇಕಾಗ್ತದೆ. ಅದಕ್ಕೆ ರೋಗ ರುಜಿನಗಳು, ಕೀಟಬಾಧೆಗಳು ಅಥವಾ ಇನ್ನೇನೋ ಬರೋದು ಸಹಜವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವುಗಳನ್ನ ನಿರ್ವಹಣೆ ಮಾಡೋ ರೀತಿ ಸ್ವಲ್ಪ ಅವ್ರು ಕಲ್ತ್ಕೊಳ್ಬೇಕಾಗ್ತದೆ. ಇದು ಅವರಿಗೆ ಅನುಭವದಲ್ಲಿ ಇಲ್ಲದೇ ಇರ್ಬೋದು. ಕೆಲವರು ಎಲ್ಲರೂ ಡೈರಿ ಮಾಡಿರ್ತಾರೆ ಅಂತಿಲ್ಲ, ಎಲ್ಲರೂ ಮೊಲ ಸಾಕಿರ್ತಾರೆ ಅಂತಿಲ್ಲ, ಅಥವಾ ಎಲ್ಲರೂ ಕೋಳಿ ಸಾಕಿರ್ತಾರೆ ಅಂತಿಲ್ಲ. ಒಂದೊಂದಕ್ಕೆ ಒಂದೊಂದು ರೀತಿಯ ನಿರ್ವಹಣಾ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಆಮೇಲೆ ಇವುಗಳಿಂದ ಆಗುವಂತಹ ಅನುಕೂಲಗಳನ್ನು ಅವ್ರು ಅರ್ಥಕೊಂಡಾಗ ಖಂಡಿತ ಅವರು ಅದನ್ನ ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನನ್ನ ಪ್ರಕಾರ ಸವಾಲುಗಳು ಅಷ್ಟೊಂದು ದೊಡ್ಡದಾಗಿಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರೆ. ಆಮೇಲೆ ಒಂದ್ಸರಿ ಅವರಿಗೆ ಅದರ ಉದ್ದಗಲ ಆಳ ಅಗಲಗಳು ಗೊತ್ತಾಗ್ಬಿಟ್ರೆ ಅತ್ಯಂತ ಆತ್ಮೀಯತೆಯಿಂದ ಆಪ್ತತೆಯಿಂದ ಮಾಡುವಂತ ಕೃಷಿ ಇದಾಗತ್ತೆ. ನಮ್ಮ ಎರಡೂ ಜಿಲ್ಲೆಗಳಲ್ಲೂ ಅನೇಕ ಧೀಮಂತ ಕೃಷಿಕರು ಈ ಕೆಲಸವನ್ನು ಮಾಡಿ ಗೆದ್ದಿದ್ದಾರೆ. ಅದೇನಾಗಿದೆ ಅಂತ ಹೇಳಿದ್ರೆ, ಇದು ಯಾಕೆ ಹೆಚ್ಚು ಪ್ರಚಲಿತವಾಗ್ತಿಲ್ಲ ಅಂತೇಳಿ ಯೋಚನೆ ಮಾಡಿದಾಗ, ಮಾರುಕಟ್ಟೆಯ ವ್ಯವಸ್ಥೆ ಯಾವುದು ಜಾಸ್ತಿ ಬರ್ತದೋ ಅದನ್ನಷ್ಟೇ ದೊಡ್ಡದಾಗಿ ಬಿಂಬಿಸ್ತದೆ. ಅದರದಷ್ಟೇ ಈಗ ಮಾಧ್ಯಮಗಳಲ್ಲೂ ಕೂಡ ಮೆಕ್ಕೆಜೋಳ ಬೆಳೀತಾರೆ ಅಂದರೆ ಅದಕ್ಕೆ ಸಂಬಂಧ ಸಮಸ್ಯೆಗಳು, ಅದರದ ಮಾರುಕಟ್ಟೆಗಳು ಅದೇ ಹೆಚ್ಚು ಹೆಚ್ಚು ಚರ್ಚೆ ಆಗೋದ್ರಿಂದ ಇನ್ನೊಬ್ಬ ಹೊಸ ರೈತನಿಗಿರ್ಬೋದು ಅಥವಾ ಇರುವಂಥ ಚಾಲ್ತಿ ರೈತನಿಗೂ ಕೂಡ ಮೆಕ್ಕೆಜೋಳ ಬೆಳೆದ್ರೆ ಅಷ್ಟೇ ನಂದು ಪ್ರಾಡಕ್ಟ್ ಮೂವ್ ಆಗುತ್ತೆ, ನನಗೆ ಅನುಕೂಲ ಆಗುತ್ತೆ ಅಂತ ಮನಸ್ಸಿಗೆ ಬಂದ್ಬಿಡುತ್ತೆ. ಹೀಗೇ ಸಮಗ್ರ ಕೃಷಿಯ ಉತ್ಪನ್ನಗಳ ಬಗ್ಗೆನೂ ಹೆಚ್ಚೆಚ್ಚು ಮಾಹಿತಿ, ಮಾಧ್ಯಮಗಳಲ್ಲಿ ಚರ್ಚೆ ಮತ್ತು ಮಾರುಕಟ್ಟೆಯಲ್ಲಿ ಚರ್ಚೆ ಆದಾಗ ಖಂಡಿತವಾಗಲೂ ಇನ್ನೊಬ್ಬ ರೈತನಿಗೆ ಅದು ಒಂದು ಮೋಟಿವೇಟಿಂಗ್ ಫ್ಯಾಕ್ಟರ್ ಆಗುತ್ತೆ, ಒಂದು ಉತ್ಸಾಹ ತುಂಬುವಂಥ ವಿಚಾರ ಆಗುತ್ತೆ. ಸೊ ಹೀಗೆ ಸಮಗ್ರ ಕೃಷಿ ನಮ್ಮ ಈ ಸಮಾಜಕ್ಕೆ ಖಂಡಿತವಾಗಲೂ ಅಗತ್ಯ ಇದೆ, ಅನಿವಾರ್ಯವಿದೆ, ಅತ್ಯಂತ ಪ್ರಸ್ತುತತೆ ಇರುವಂಥ ಒಂದು ಕೃಷಿ ಪದ್ಧತಿಯಾಗಿದೆ. ಇದನ್ನು ಮಾಡಿದ್ರೆ ಮಾತ್ರ ನಮಗೆ ಕೃಷಿಯಲ್ಲಿ ಉಳಿಗಾಲ ಇದೆ, ಮತ್ತು ಭಾರತಕ್ಕೆ ಈ ಬಂದಿರುವಂಥ ಈ ದೊಡ್ಡ ಸವಾಲನ್ನು ಈ ಪದ್ಧತಿ ಮುಖಾಂತರ ನಾವು ಖಂಡಿತವಾಗಲೂ ಪರಿಣಾಮಕಾರಿಯಾಗಿ ಎದುರಿಸ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಸರ್, ಮಾತು ಮುಗಿಸೋ ಮುನ್ನ ಒಂದು ಎಸ್ ವಿ ಪರಮೇಶ್ವರ ಭಟ್ರು ಇಂದ್ರಚಾಪದಲ್ಲಿ ಒಂದು ಮಾತು ಹೇಳ್ತಾರೆ ಸರ್. ಕಟ್ಟಿಗೆಯ ಹೊರೆಯನ್ನು ಹೊತ್ತರು ತಲೆ ಮೇಲೆ ತುರುಬಿನೊಳು ಇರಲೊಂದು ಹೂವು, ಹೊರೆ ಭಾರವಾದಾಗ ಹೂವಿನ ಕಂಪಳು ಕಡಿಮೆ ಎಂದೆನಿಪುದು ನೋವು ಅಂತೇಳಿ. ಎಲ್ಲರಿಗೂ ಅವ್ರವ್ರ ಕಟ್ಟಿಗೆ ಭಾರ ಇದ್ದಿದ್ದೆ ಸರ್. ಆದರೆ ಸಮಗ್ರ ಕೃಷಿ ಪದ್ಧತಿ ಅನ್ನೋದು ಒಂದು ಹೂವು ರೀತಿ ಸುವಾಸನೆಯನ್ನು ಬೀರಿ ನಮ್ಮ ಕೃಷಿಯ ಸಂಕಷ್ಟವನ್ನು ಒಂದು ಚೂರ್ನಾದರೂ ಕಡಿಮೆ ಮಾಡ್ತದೆ ಅನ್ನೋದು ನನ್ನ ನಂಬಿಕೆ ಸರ್. ತುಂಬ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಅಂದರೆ ಸಮಗ್ರ ಕೃಷಿ ಪದ್ಧತಿಯನ್ನು ಒಂದು ಅಳವಡಿಸ್ಕೊಂಡ್ರೆ ನಮ್ಮ ರೈತರು ಒಂದು ಕೃಷಿಯಲ್ಲಿ ಯಾವ ರೀತಿ ಒಂದು ಸ್ಥಿರತೆಯನ್ನು ಕಾಪಾಡ್ಕೋಬೋದು ಮತ್ತು ಈಗಿನ ಸಂದರ್ಭದಲ್ಲಿ ಅದು ನಮಗೆ ಎಷ್ಟು ಪ್ರಸ್ತುತ ಮತ್ತು ಅನಿವಾರ್ಯ ಕೂಡ ಅಂತ ತಾವು ತಿಳಿಸ್ಕೊಟ್ರಿ. ಇದರಿಂದ ಕೃಷಿಯಲ್ಲಿ ನಷ್ಟ ಆಗೋದನ್ನು ತಪ್ಪಿಸ್ಬೋದು ಅಂತ ತಾವು ಮಾಹಿತಿಯನ್ನು ಮಾಡಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಸಮಗ್ರ ಕೃಷಿ ಅಳವಡಿಕೆಯಿಂದ ಆಗುವ ಅನುಕೂಲಗಳ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೀಗ ಒಂದು ಜನಪದ ಗೀತೆ ಕೇಳಿ. ಮಳೆ ಹೋಯಿತು ಅಂತ ಮಳೆ ರಾಯನ ಬೈಬೇಡ, ಒಕ್ಕಳವನ್ನ ಸೆರೆಗೆಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೌನೆ ಮಳೆ ರಾಜ. ಸಾಲಕ್ಕೆ ಹೋಗೌನೆ ಮಳೆ ರಾಜ. ಕಟ್ಟಿಕೊಂಡು ಒಕ್ಕಳ ಹೊನ್ನ ಸೆರೆಗೇಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೌನೆ ಮಳೆ ರಾಜ. ಸಾಲಕ್ಕೆ ಹೋಗೌನೆ ಮಳೆ ರಾಜ. ಮಲಗಿರುವ ಮಳೆ ದೇವ, ರಂಬೆ ತೊಡೆ ಮ್ಯಾಲೆ ಮಲಗಿರುವ ಮಳೆ ದೇವ, ಅಂಬಾರದಿಂದ ಕರುಣಿಸೋ, ಅಂಬಾರದಿಂದ ಕರುಣಿಸೋ. ಮಳೆರಾಯ ಜನಪದ ಗೀತೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ಹತ್ತಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,101 ಗರಿಷ್ಠ 11,079 ರೂಪಾಯಿಗಳು. ಹೆಸರುಕಾಳು ಪ್ರತಿ ಕ್ವಿಂಟಲ್ಗೆ 6,201 6,675 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 1,950 ರೂಪಾಯಿಗಳು.